ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೇಳುಗರೆ, ಇವತ್ತು ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಎ.ಆರ್. ಮುತ್ತಣ್ಣ ಅವರೊಂದಿಗೆ ನಾವು ಮಾತನಾಡ್ತಾ ಇದ್ದೀವಿ. ಮುತ್ತಣ್ಣ ಅವರಿಗೆ 82 ವಯಸ್ಸು, ಗಟ್ಟಿ ಇದ್ದಾರೆ, ಚುರುಕಾಗಿದ್ದಾರೆ. ಬಾಲ್ಯದಿಂದ ಒಂದು ರೀತಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಬೆಳೆದು ಒಳ್ಳೆ ಕೃಷಿಕನಾಗಿ ಸಾಮಾಜಿಕ ಕೆಲಸಗಳಲ್ಲಿನೂ ಗುರುತರವಾಗಿ ಕಾಯಕ ಮಾಡಿಕೊಂಡು ಬಂದಿದ್ದಾರೆ ಮುತ್ತಣ್ಣವರು. ಅವರ ಬಾಲ್ಯದ ದಿನಗಳು, ಜೀವನದ ಹಾದಿ ಮತ್ತು ಪ್ರಸ್ತುತ ಅವರ ಕೃಷಿ ಮತ್ತು ಇತರೆ ಕೆಲಸಗಳ ಬಗ್ಗೆ ವಿಚಾರಗಳು ಉಲ್ಲೇಖ ಆಗ್ತದವೆ. ಮುತ್ತಣ್ಣವರೇ, ನಮಸ್ಕಾರ. ನಮಸ್ಕಾರ. ತಾವು ಹುಟ್ಟಿ ಬೆಳೆದದ್ದು ಮತ್ತು ಬಾಲ್ಯದ ದಿನಗಳನ್ನು ನೆನಪಾಡ್ಕೊಳ್ಳಿ. ಹುಟ್ಟಿ ಬೆಳೆದದ್ದು ಸೋಮವಾರಪೇಟೆ ತಾಲೂಕಿನ ಕುಂದಳ್ಳಿ ಗ್ರಾಮದ ಬೇಕ್ನಹಳ್ಳಿ ಎಂಬಲ್ಲಿ. ತಂದೆ ಹೆಸರು ಬಿ ಎ ರಾಮಯ್ಯ ಅಂತೇಳಿ, ತಾಯಿ ಹೆಸರು ಸುಬ್ಬಮ್ಮ ಅಂತೇಳಿ. ಅವರು ಕೃಷಿಕರೇ ಅಲ್ವಾ? ಅವರು ಕೃಷಿಕರೇ. ನೀವು ತಾಕೇರಿಗೆ ಬಂದದ್ದು ಯಾವಾಗ? ಮತ್ತೆ ಕುಂದಳ್ಳಿ ಹತ್ರ ಬೇಕ್ನಹಳ್ಳಿ ಅಂತ ಹೇಳಿದ್ರಲ್ಲ, ಅಲ್ಲಿಗೂ ಇಲ್ಲಿಗೆ ಎಷ್ಟು ದೂರ ಆಗ್ತದೆ? ನಡ್ಕೊಂಡು ಬರ್ತಾ ಇದ್ದೋ, 12 ಕಿಲೋಮೀಟರ್ ಆಗ್ತಾ ಇತ್ತು. ಓಹೋ, 12 ಕಿಲೋಮೀಟರ್ ನಡ್ಕೊಂಡು ಬರ್ತಿದ್ರೆ. ಹೌದೌದು. ಅಂದ್ರೆ ನೀವು ನಿಮ್ಮ ತಂದೆಯವರು ಅಲ್ಲಿ ತೋಟ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಡ್ಕೊಂಡು ಬಂದೇ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತಾ ಇದ್ರಿ. ಹೌದೌದು. ತಾಕೇರಿ ಎಂಬಲ್ಲಿ ನಮ್ಮ ತಾಯಿ ಮನೆ. ಹಾ, ಹಾಗಾಗಿ ಅಲ್ಲಿ ಜಮೀನು ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದು ಓಹೋ ತಂದೆಯವರು ತಗೊಂಡಿದ್ರು. ಈಗಲೂ ಬೇಕ್ನಹಳ್ಳಿಯಲ್ಲಿ ತೋಟ ಇದೆಯಾ? ಬೇಕ್ನಹಳ್ಳಿಯಲ್ಲಿ ನನ್ನ ತಮ್ಮ ಇದ್ದಾನೆ, ಅವನಿಗೆ ಎಲ್ಲ ಬಿಟ್ಕೊಟ್ಟಿದ್ವಿ, ನಾವೇನು ಅಲ್ಲಿ ಪಾಲು ತೆಗೆದುಕೊಂಡಿಲ್ಲ. ಅಪ್ಪ ಅಮ್ಮ ನಿಮ್ ಜೊತೆಗೆ, ನಿಮ್ ತಮ್ಮ ಅವ್ರ ಜೊತೆಗೆ ಆಗಿಂದಾಗೆ ಇದ್ಕೊಂಡು ಕೆಲಸ ಮಾಡ್ಕೊಂತ ಬಂದ್ರು ಅಲ್ವಾ? ಅವರು ಬೇಕ್ನಹಳ್ಳಿಯಲ್ಲೇ ಇದ್ರು, ತಾಕೇರಿಗೆ ಬಂದ್ಕೊಂಡು ಅಲ್ಲೇ ಕೆಲಸ ತೋಟ ನೋಡ್ಕೊಂಡು ಅಲ್ಲೇ ಇರ್ಲಿಕ್ಕೆ. ತಾಕೇರಿಗೆ ಬಂದದ್ದು ಯಾವಾಗ? 62ನೇ ಇಸ್ವಿಲಿ. 62. ಅಷ್ಟು ಹೊತ್ತಿಗೆ ನಿಮ್ದು ವಿದ್ಯಾಭ್ಯಾಸದೆಲ್ಲ ಏನಾಗಿತ್ತು? ಅಷ್ಟು ವಿದ್ಯಾಭ್ಯಾಸ ಮುಗಿದಿತ್ತು. ಏನ್ ಮಾಡಿದ್ರಿ? SLC ಆಗಿ, PUC ಆಗಿ, ಇಂಟರ್ಮೀಡಿಯೇಟ್ ಆಗಿ, ಆಮೇಲೆ ಮೆಡಿಕಲ್ ಸಿಕ್ತು. ನಮ್ಮ ತಂದೆಯವರು ಮೆಡಿಕಲ್ಸ್ ಓದೋದು ಬೇಡ ಅಂತ ಹೇಳಿದ ತಕ್ಷಣ ನಾನು ಪ್ರೈವೇಟಾಗಿ ಧಾರವಾಡ ಯೂನಿವರ್ಸಿಟಿಯಲ್ಲಿ BA ಪರೀಕ್ಷೆ ಕಟ್ಟಿಕೊಂಡು ಫೈನಲ್ ಇಯರ್ವರೆಗೆ ಬಂದೆ. ಫೈನಲ್ ಇಯರಲ್ಲಿ ಒಂದೆರಡು ಪಾರ್ಟ್ ಹೋಯಿತು, ಅಲ್ಲಿಂದ ಬಿಟ್ಬಿಟ್ಟೆ. ಕೆಲಸದ ಒತ್ತಡ ಹಾಗೂ ಪರಿಸ್ಥಿತಿ ಬೇರೆ ಬೇರೆ ಇರೋದ್ರಿಂದ ಓದು ಅಲ್ಲಿಗೆ ನೆಲೆಸ್ಬೇಕಾಯ್ತು. ಅದೇನೋ ಕೆಲವೊಂದ್ಸಾರಿ ಭೂಮಿ ತಾಯಿ ಕರೆಸ್ಕೊಂಡ್ಬಿಡ್ತಾಳೆ ಅಂತ ಹೇಳ್ತಾರೆ ಹಂಗೆ. 1962 ಹೊತ್ತಿಗೆ ನಿಮ್ದು ವಿದ್ಯಾಭ್ಯಾಸ ಎಲ್ಲ ಮುಗ್ದಿತ್ತ? ಪೂರ್ಣ ಕೃಷಿಕರಾದ್ರಿ? ತಾಕೇರಿಗೆ ಬಂದ್ಬಿಟ್ರೆ ಪೂರ್ಣ ಪೂರ್ಣ ತಾಕೇರಿಗೆ ಬಂದ್ಬಿಟ್ಟು ಅಲ್ಲಿ ವಾಸ ಮನೆ ರೈಟರಿಗೆ ಅಂತೇಳಿ ಒಂದು ಮನೆ ಮಾಡಿದ್ರು, ಅದರಲ್ಲೇ ಬಂದು ಅಲ್ಲೇ ಇದ್ಕೊಂಡು ಈಗಿರೋ ಮನೆ ಅದೇನೆ. ಅದೇ ಮನೆಯನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅಲ್ಲೇ ವಸೂಲು ಮಾಡ್ಕೊಂಡೆ. ಬಂದಾಗ ಪರಿಸ್ಥಿತಿ ಹೇಗಿತ್ತು ಮುತ್ತಣ್ಣವ್ರೆ? ತಾಕೇರಿ ನೀವು ಕಷ್ಟದ ಪರಿಸ್ಥಿತಿ, ನಡ್ಕೊಂಡೆ ಬರ್ಬೇಕಾಗಿತ್ತು, ರಸ್ತೆ ಸಂಪರ್ಕ ಇರಲಿಲ್ಲ, ಯಾವ ವ್ಯವಸ್ಥೆನೂ ಇರಲಿಲ್ಲ, ಜನಗಳು ಅಷ್ಟೊಂದು ವಿದ್ಯಾವಂತರಾಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಕೊನೆಗೆಲ್ಲ ಒಂದೊಂದಾಗಿ ನಾನು ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ಸುಧಾರಣೆ ಮಾಡ್ಕೊಂಡು ಬಂದೆ. ಆಮೇಲೆ ಅವರು ನನ್ನನ್ನು ಗುರುತಿಸ್ಕೊಂಡು ಮಂಡಲ ಪಂಚಾಯತಿ ಎಲೆಕ್ಷನ್ಲಿ ಅವರೇ ನನ್ನನ್ನು ಗೆಲ್ಲಿಸಿ ಅವ್ರು ಸೇವೆ ಮಾಡಲಿಕ್ಕೂ ಅನುಕೂಲ ಮಾಡಿಕೊಟ್ರು. ನೋಡಿ, ಅದು ನಿಮಗೂ ಪ್ರಯೋಜನ ಆಯಿತು ಒಂದು ರೀತಿಯಲ್ಲಿ. ರಸ್ತೆಗಳು, ನೀರಿನ ಸೌಲಭ್ಯ, ವಿದ್ಯುತ್ ಸೌಲಭ್ಯ ಎಲ್ಲ ಮಾಡಿಕೊಂಡಿದ್ದು ಮಾಡಿಸ್ಕೊಂಡಿದ್ದು ಅಲ್ವಾ? ಬಹಳ ಹಿಂದೆ ಊರಿನಲ್ಲಿ ಬಿಟ್ಟು ಹೋಗ್ಬೇಕು, ಇಲ್ಲಿ ಏನು ಪ್ರಯೋಜನ ಇಲ್ಲ ಅಂತೇಳಿ ತೋಟ ಮಾರಬೇಕು ಅಂತಲೂ ಬಹಳ ಪ್ರಯತ್ನ ಮಾಡಿದೆ. ತಗೊಳಕ್ಕೆ ಯಾರು ಮುಂದೆ ಬರಲಿಲ್ಲ. ಹೀಗಾಗಿ ಇಲ್ಲಿ ಇರಬೇಕಾದ ಪರಿಸ್ಥಿತಿ ಬಂತು. ಅನಿವಾರ್ಯವಾಗಿ ನಾನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಮನಸ್ಸು ಬಂತು. ಹಾಗಾಗಿ ಎಲ್ಲವೂ ಒಳ್ಳೇದಕ್ಕೆ, ಕಷ್ಟ ಬರೋದೆಲ್ಲ ಒಳ್ಳೇದಕ್ಕೆ ಅಂತಲೇ ಒಂಥರ ಭಾವಿಸ್ಬೇಕಾಗ್ತದೆ. ನಿಜ ನಿಜ ಅಲ್ಲ, ಕಷ್ಟ ಬಂದ್ರೆ ಜೀವನ ಚೆನ್ನಾಗಿ ರೂಪುಗೊಳ್ಳುತ್ತೆ. 1962 ಎಷ್ಟನೇ ಇಸ್ವಿವರೆಗೆ ಅಥವಾ ಎಷ್ಟು ವರ್ಷಗಳ ಕಾಲ ಸೌಲಭ್ಯಗಳ ಸಮಸ್ಯೆ ಇತ್ತು ಅಥವಾ ಪರಿಸ್ಥಿತಿ ಇತ್ತು? 77ರಲ್ಲಿ ನಮ್ಗೆ ಸರ್ಕಾರಿ ರಸ್ತೆ ಅಂತ ಇತ್ತು, ಅಲ್ಲಿವರೆಗೂ ನಡ್ಕೊಂಡೇ ಬರ್ತಿದ್ದು, ಅಲ್ಲಿವರೆಗೂ ಮಣ್ಣು ರಸ್ತೆ. ವಿದ್ಯುತ್ ಶಕ್ತಿ ಬಂದಿದ್ದು 77ನೇ ಇಸ್ವಿಲೇನೆ. ಅಲ್ಲಿವರೆಗೂ ನಡ್ಕೊಂಡೇ ಬಂದು ನಡ್ಕೊಂಡೇ ವ್ಯವಸ್ಥೆ ಮಾಡ್ತಾ ಇದ್ದು. ಆಮೇಲೆ ಒಂದು ಜೀಪ್ ಇತ್ತು, ಕಷ್ಟದಲ್ಲಿ ಜೀಪ್ ನ ಆಚೆ ಈಚೆ ತಕೊಂಡು ಓಡಾಡ್ಕೊಂಡಿದ್ದು. ಅಂದ್ರೆ ಸುಮಾರಾಗೊಂದು 15 ವರ್ಷಗಳ ಕಾಲ ಸೌಲಭ್ಯಗಳ ಕೊರತೆಯಲ್ಲೂ ಜೀವನ ಮಾಡಿದಿರಿ, ಅದನ್ನ ನಿಭಾಯಿಸ್ಲಿಕ್ಕೂ ಪ್ರಯತ್ನ ಪಟ್ಟಿದಿರಿ, ಪಾರಾಗ್ಲಿಕ್ಕೂ ದಾರಿ ಹುಡುಕಿದಿರಿ, ಆದ್ರೆ ಸಿಕ್ಕಿಲ್ಲ. ಕೆಲವೊಂದ್ಸಾರಿ ಹೇಳ್ತಾರೆ ಯೋಗ ಇತ್ತಂದ್ರೆ ನೀವು ಎಷ್ಟು ಜಾಣತನ ಬಳಸಿದ್ರು ಆಗಲ್ಲ, ಅಥವಾ ಎಷ್ಟು ಕಷ್ಟಗಳಿದ್ರು ನೀವು ಅಲ್ಲೇ ಇರ್ತೀರಿ, ಅದರಲ್ಲೇ ಬೆಳಿತೀರಿ ಅನ್ನೋ ತರ. ಅದೆಲ್ಲ ನಮ್ಮ ಊರಿನಲ್ಲಿ ಒಬ್ರು ಕಳ್ಕೊಡ್ರು ಅಂತಿದ್ರು. ಅವರು ನಾನು ತೋಟ ಮಾಡ್ತೀನಿ ಅಂತ ಗೊತ್ತಾಗಿ ಒಂದೇ ಸಾಯಂಕಾಲ ಬಂದರು. ಸಾಯಂಕಾಲ ಬಂದು ನನ್ನನ್ನು ತೋಟದೊಳಗೆ ಅಲ್ಲಿ ಉದ್ದಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಏನು ಹೇಳಿದ್ರು ಅಂದರೆ, ಈ ನಿಮ್ಮ ಜಾಗ ಬಡಗದಿಕ್ಕಂದ್ರೆ ಉತ್ತರಕ್ಕೆ, ಬಡಗಕ್ಕೆ ಬಾಗಿದೆ, ಬರ್ಕತ್ತುಂಟಣ್ಣ, ಈ ಊರು ಬಿಡಬೇಡ, ಈ ಊರನ್ನ ಅಭಿವೃದ್ಧಿ ಮಾಡೋಣ ಅಂತೇಳಿ ನನಗೆ ಬಹಳಷ್ಟು ಕೇಳ್ಕೊಂಡ್ರು. ಈಗಲೂ ನನಗೆ ಜ್ಞಾಪಕ ಇದೆ. ಹಿರಿಯರಾದ ಕಾಳಪ್ಪನವರ ಮಾರ್ಗದರ್ಶನ ನಿಮಗೆ ಒಂದು ರೀತಿ ಉತ್ತೇಜನ ನೀಡಿತು, ಅಲ್ಲಿ ಉಳಿಲಿಕ್ಕೆ ಅವಕಾಶನೂ ಕೊಡಿತು ಒಂದು ರೀತಿಯಲ್ಲಿ ಅಲ್ವಾ? ಒಂದು ಪಂಚಾಯತಿ ಎಲೆಕ್ಷನ್ಲ್ಲಿ ನಾನು ಕನ್ವಾಸ್ ಮಾಡೋದಕ್ಕಿಂತ ಅವರೇ ಹೆಚ್ಚಿಗೆ ಹೋಗಿ ಎಲ್ಲರೂ ಮನೆ ಮನೆ ಓಟ್ ಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಓಹೋ, ಈ ಮನುಷ್ಯ ಉಳಿದ್ರೆ ಇಲ್ಲಿದ್ದರೆ ನಮ್ಗೆ ಅನುಕೂಲ ಆಗ್ತದಂತ. ಇವರೆಲ್ಲ ಅಲ್ಲಿ ಪಕ್ಕದಲ್ಲಿ ಇದರಲ್ಲ ಇವರು ಸಹ ಅಲ್ವಾ? ಹೌದು ಹೌದು. ಕಾಳಪ್ಪನವರು ಎಷ್ಟು ವರ್ಷ ನಿಮ್ಮ ಜೊತೆಗಿದ್ರು ಅಥವಾ ನಿಮ್ಮ ಅವರ ಒಡನಾಟ ಬೇಗ ತೀರೋದ್ರು? ಓಹೋ, ಒಡನಾಟ ಅಂದ್ರೆ ಒಂದು ವಿಶ್ವಾಸ ಅಷ್ಟೇ ಬಿಟ್ರೆ ಬಾಕಿ ಏನಿರಲಿಲ್ಲ. ಹೌದಲ್ಲ, ಪ್ರೀತಿ ವಿಶ್ವಾಸನೇ ಒಂದು ರೀತಿ ಒಡನಾಟ. ಹೌದೌದು. ಕೆಲವೊಂದ್ಸರಿ 5-10 ವರ್ಷಗಳ ಕಾಲ ಶಾಲೆಯಲ್ಲಿ ಇದ್ರು ಆಮೇಲೆ ಮತ್ತೆ ಮರೆತೇ ಬಿಡ್ತೀವಿ ಅವರೆಲ್ಲೋ ನಾವೆಲ್ಲ ಅಂತ. ಆದ್ರೆ ಒಂದು ಹಳ್ಳಿಯಲ್ಲಿ 10-20 ವರ್ಷಗಳ ಕಾಲ ಇದ್ದು ನಿಮ್ಮ ಒಳಿತಿಗೆ, ಅವರ ಒಳಿತಿಗೆ, ಇಡೀ ಸಮಾಜದ ಒಳಿತಿಗೆ ಕೆಲಸ ಮಾಡೋದಿದೆಯಲ್ಲ, ಅದು ಒಂಥರ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ನಿಜ, ಕಾಲೇಜಿನಲ್ಲಿ ಇರ್ಬೇಕಾದ್ರೆ ಒಂದು ಎಲೆಕ್ಷನ್ ನಿಂತಿದ್ದೆ, ಕರ್ನಾಟಕ ಸಂಘ ಅಂತೇಳಿ ಮೈಸೂರಿನಲ್ಲಿ. ಅಲ್ಲಿಯೂ ಸಹ ನನಗೆ ಹೆಚ್ಚಿನ ಒಂದು ಮತ ನೀಡಿ ಗೆಲ್ಲಿಸಿದ್ರು. ಓಹೋ, ಕರ್ನಾಟಕ ಸಂಘದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ. ನಾಯಕತ್ವದ ಗುಣ ಇತ್ತು ಅಪ್ಪನಲ್ಲಿ? ಇತ್ತರ ನಮ್ಮ ತಂದೆ ಪಂಚಾಯತಿ ಚೇರ್ಮನ್ ಆಗಿದ್ರು. ಹೌದ್ರಾ? ಓ, ರಾಮಾಯಣ ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು. ಹೌದೌದು. ತಂದೆ ತಾಯಿಗಳ ಗುಣ ಬಂದೇ ಬರುತ್ತೆ. ಕೃಷಿಯಲ್ಲಿ ಬೆಳೀತಾ ಬೆಳೀತಾ ಬಂದ್ರಿ. 795 ತಳಿ ಕಾಫಿ ಪ್ರಾರಂಭದಲ್ಲಿ ಇತ್ತು ಅಲ್ವಾ? ಎಕರೆಗೆ 1.5 ಟನ್ ಕಾಫಿ ವರೆಗೂ ನನಗೆ ಬಂದಿದ್ದೆ. ಓಹೋ. 1 ವರ್ಷ 22 ಚೀಲ ಪಾರ್ಚ್ಮೆಂಟು, 18 ಚೀಲ ಚೆರಿ ಕುಯ್ದಿದ್ದೆ ಒಂದು ಎಕರೆಯಲ್ಲಿ. ಅಬ್ಬಾಬಾ, ಯಾವಾಗ? 8 ವರ್ಷದ ಕೆಳಗೆ ಅಂತ ಕಣ. ಓಹೋ, ಪ್ರಾರಂಭದಲ್ಲೆಲ್ಲ ಎಷ್ಟು ಸಿಗ್ತಾ ಇತ್ತು? ಪ್ರಾರಂಭದಲ್ಲಿ ಬಹಳ ಕಡಿಮೆ, ತೊಂದರೆ. ರಸ್ತೆ ನೀರು ಈಗ 1965 ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗ್ತಾ. 75ನೇ ಇಸ್ವಿವರೆಗೆ ಎಷ್ಟು ಇಳುವರಿ ಸಿಗ್ತಾ ಇತ್ತು ನಿಮಗೆ? ಬಹಳ ಕಡಿಮೆ, ಎಕರೆಗೆ ಒಂದು 8-10 ಮೂಟೆ ಉಂಡೆ. ಆಗೆಲ್ಲ ಪಲ್ಪ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಯಾವುದು ಅವಕಾಶ ಅಲ್ವಾ. ಓಡಾಡಕ್ಕೆ ಕಷ್ಟ, ಇನ್ನು ಮೆಷಿನರಿ ಸಾವನ್ನೆಲ್ಲ ತಂದು ಹಾಕೊಳ್ಳೋದು ಇನ್ನೂ ಕಷ್ಟ ಅನ್ಕೊಂಡು ಇತ್ತೀಚಿನ ವರ್ಷಗಳಲ್ಲಿ ನೀವು ಸುಧಾರಣೆ ಮಾಡ್ಕೊಂಡ ಮೇಲೆ ಒಳ್ಳೆ ಇಳುವರಿಯನ್ನು ಕಂಡಿದ್ರಿ ಕಾಫಿಯಲ್ಲೂ. ಮತ್ತೆ ಕೆಲಸ ಮಾಡ್ತಾ ಮಾಡ್ತಾ ಕೃಷಿಯಲ್ಲೂ ಬೆಳವಣಿಗೆ ಆದ್ರಿ, ಮತ್ತೆ ಊರಿನ ಅಭಿವೃದ್ಧಿಯನ್ನು ಮಾಡ್ತಾ ಬಂದ್ರಿ, ಪಂಚಾಯತಿ ಮಂಡಲ ಪಂಚಾಯತಿ ಕೆಲಸಗಳನ್ನು ತಮ್ಮನ್ನು ತೊಡಸ್ಕೊಂಡ್ರಿ, ಅಧ್ಯಕ್ಷರಾಗಿನೂ ಕೆಲಸ ಮಾಡಿದ್ರಿ. ಅಧ್ಯಕ್ಷಗಿರಿ ಅಥವಾ ಅಧ್ಯಕ್ಷತೆ ಅನ್ನೋದು ಸುಲಭವಾಗಿ ಸಿಗುದಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿಕ್ಕೆ ಎಷ್ಟೆಲ್ಲ ಹೋರಾಟ ಇರುತ್ತೆ, ಸುಮ್ ಸುಮ್ಮನೆ ಜನನು ಗೆಲ್ಸಲ್ಲ, ದುಡ್ಡು ಖರ್ಚು ಮಾಡಿದ್ರು ಅಲ್ವಾ. ನಾನು ಜನಗಳ ಸೇವೆ, ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ರಿಂದ ಅವರಾಗೆ ನಾನು ಇರಲೇಬೇಕು ಅಂತೇಳಿ ಒಂದು ಇದನ್ನು ಮಾಡಿಕೊಂಡು ನನ್ನನ್ನು ಆರಿಸಿದ್ರು. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎಷ್ಟು ವರ್ಷಗಳ ಕಾಲ ಇತ್ತು? 5 ವರ್ಷಗಳ. 5 ವರ್ಷ. ಮಂಡಲ ಪಂಚಾಯತಿ? ಮಂಡಲ ಪಂಚಾಯತಿಯಾಗಿ 6 ವರ್ಷ ಆಯ್ತು. ಓಹೋ, 6 ವರ್ಷ ಅಧ್ಯಕ್ಷರಾಗಿದ್ರಿ. ಆ ಸಮಯದಲ್ಲಿ ಸುಮಾರು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ವಾ? ಹೌದೌದು. ಜಿ ವಿ ಜಿ ಅವರು ಮಂತ್ರಿಗಾಯಿದ್ರು, ಅವ್ರದ್ದು ಸಹಾಯ ಪಡ್ಕೊಂಡಿದ್ದೀವಿ. ಸಾಧ್ಯವಾದಷ್ಟು ಎಲ್ಲ ಕೆಲಸ ಮಾಡಿದ್ವಿ ಅಲ್ವಾ. ರಸ್ತೆ, ನೀರ್ ಸಂಪರ್ಕ, ವಿದ್ಯುತ್ ಶಕ್ತಿ, ಮನೆ ಇಲ್ದವ್ರಿಗೆ ಮನೆ. ಇವಾಗ್ಲೂ ನಾನು ಆ ಮನೆ ಕಟ್ಟೋದ ಪ್ರತಿಫಲವಾಗಿ ಹಲವಾರು ನಮ್ಮ ಕಾರ್ಮಿಕರು ಅವರಾಗೆ ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಿಜ, ಸ್ಮರಿಸ್ತಾರೆ. ಅವ್ರಿಗೂ ಸಹ ಎಲ್ಲ ತರದ ವ್ಯವಸ್ಥೆನೂ ನಾವು ಮಾಡ್ಕೊಡ್ತೀವಿ ಅಲ್ವಾ. ಪಿ ಎಫ್ ನಿಂದ ಹಿಡಿದ್ರೆ ಎಲ್ಲ ತರದ ಸೌಲಭ್ಯ, ಸರ್ಕಾರದ ಏನೇನು ಕಾನೂನು ಇದೆ ಆ ಪ್ರಕಾರ ಸಂಬಳನೂ ಸಹ ಕೊಡ್ತೀವಿ. ಎಷ್ಟು ನಾವು ಒಳ್ಳೇದು ಮಾಡಿದ್ರು ಸಾಲದೆ ಅದಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತೆ. ಬೆಳೀತಾ ಬೆಳೀತಾ ನೀವು ತೋಟವನ್ನು ವಿಸ್ತರಿಸಿಕೊಂಡಿದ್ದೀರಿ ಅಲ್ವಾ? ಹೌದೌದು. ಎಷ್ಟು ತೋಟ ಆದಂಗಾಯ್ತು ಮಕ್ಕಳು ಬೆಳೆಯೋ ಹೊತ್ತಿಗೆ? ಮಕ್ಕಳು ಬೆಳೆದ ಮೇಲೆ ಅವರು ದುಡಿಮೆ ಮಾಡ್ಕೊಂಡು ಮಾಡಿರೋದು ಬೇರೆ ಆಯ್ತು. ಅವರು ದುಡಿಮೆ ವಯಸ್ಸಿಗೆ ಅಥವಾ ಹಂತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಎಷ್ಟು ತೋಟ ಮಾಡ್ಕೊಂಡ್ರಿ ನೀವು? ಅಷ್ಟೊಂದಿಲ್ಲ, ಒಂದು 4 ಎಕರೆ ಇತ್ತು ಅಷ್ಟೇ. ಅದ್ರ ಮಧ್ಯದಲ್ಲಿ ತಮ್ಮನಿಗೆ ಪಾಲು ಕೊಡಬೇಕಾಯ್ತು. ಹಾಗಾಗಿ ನಮ್ಗೇನು ಜಾಸ್ತಿ ಇರಲಿಲ್ಲ. ಬರ್ತಾ ಬರ್ತಾ ಸರ್ಕಾರಿ ಜಮೀನು ಸ್ವಲ್ಪ ದರ್ಖಾಸ್ತಲ್ಲಿ ಸಿಕ್ತು. ಆಮೇಲೆ ಕೆಲವು ತೋಟ ಹೇಳಿದ್ನಲ್ಲ ನಿಮ್ಗೆ, ದುಡ್ಡು ಇರಲಿಲ್ಲ ಅವ್ರಿಗೆ, ಹಾಗೆ ಬಾಯಿ ಮಾತಲ್ಲಿ ತಕೊಂಡಿದ್ದೆ. ಮರ ಮಾರಿ ಕಾಫಿ ಮಾರಿ ಅವ್ರಿಗೆ ದುಡ್ಡು ಕೊಟ್ಟೆ, ಹಾಗೂ ಕೆಲವು ತೋಟ ಸಿಕ್ಕಿ ನೋಡಿ. ಜಾಣತನ ಇದ್ರೆ ಬಹುಬೇಗ ನಮ್ಮ ಕಷ್ಟಗಳು ನಿವಾರಣೆ ಆಗ್ಬಿಡ್ತಾವೆ ಅಲ್ವಾ, ಹಣಕಾಸಿನ ವಿಚಾರ ಆಗ್ಲಿ ಇನ್ನು ಬೇರೆ ಸಂಗತಿ ಆಗ್ಲಿ. ಹೌದು, ಬ್ಯಾಂಕ್ನವರು ಸಹ ತುಂಬಾ ಸಹಾಯ ಮಾಡಿದ್ದಾರೆ. ತೋಟ ಮಾಡ್ಲಿಕ್ಕೂ, ಕ್ರೈಕ್ ಪಡೆಯೋದಕ್ಕೂ ಸಾಲ ತಗೊಂಡಿದ್ದೇನೆ, ಫಸಲು ತೆಗೆದು ಸಾಲ ತೀರಿಸಿದ್ದೇನೆ. ಬಹಳಷ್ಟು ಅಲ್ವಾ ಸಹಾಯ ಆಗಿದೆ. ನೀವು ಸಾಲ ಮಾಡ್ಲಿಕ್ಕೆ ಶುರು ಮಾಡಿದ್ದು ಯಾವ ಎಸ್ವಿಯಿಂದ ಅಂತ ನೆನಪು ಮಾಡ್ಕೊಳ್ಳಿ? ಸಾಮಾನ್ಯ 65ರಿಂದಲೇ ಶುರು ಮಾಡಿದ್ದೇವೆ, ಸಣ್ಣದಾಗಿ ಸಣ್ಣದಾಗಿ. ಬರ್ತಾ ಬರ್ತಾ ಬ್ಯಾಂಕ್ನವರು ನಮ್ಮ ಕೆಲಸ ನೋಡಿ ಎಷ್ಟು ಬೇಕಾದರೂ ಕೊಡ್ಲಿಕ್ಕೆ ತಯಾರಾಗಿದ್ರು, ಹಾಗಾಗಿ ತೋಟ ತಗೊಳ್ಳೋದಕ್ಕೂ ಸಹಾಯ ಮಾಡಿದ್ದಾರೆ. ನಿಮಗೆ ಬ್ಯಾಂಕ್ ಅಂದ್ರೆ ಹತ್ತಿರದಲ್ಲಿ ಯಾವುದು? ನಮಗೆ ಸೋಮವಾರಪೇಟೆನೇ ಬ್ಯಾಂಕ್. ಸೋಮವಾರಪೇಟೆಗೆ ಎಷ್ಟು ದೂರ ಆಗುತ್ತೆ ತಾಕೇರಿ? 10 ಕಿಲೋಮೀಟರ್ ಆಗುತ್ತೆ. ಆಗ ಯಾವ ಬ್ಯಾಂಕ್ ಇಂದ ಸಾಲ ತಗೊಳ್ತಾ ಇದ್ದೀರಿ? ಫಸ್ಟ್ ಸ್ಟಾರ್ಟಿಂಗ್ ಕನ್ನಡ ಬ್ಯಾಂಕ್, ನಂತರ ಸ್ಟೇಟ್ ಬ್ಯಾಂಕ್. ಆಗಲ್ಲ, ಬಡ್ಡಿ ಎಷ್ಟಿತ್ತು? ಬಡ್ಡಿ ಬಹಳ ಕಮ್ಮಿ, 8%, 7% ಹೀಗೆ. ಈಗೆಲ್ಲ 10%, ಕೆಲವು ಸಾಲ ಕೆಲವು ರೀತಿ ಇದೆ. ನಿಜ ನಿಜ. ಒಟ್ಟಾರೆ ಕೃಷಿಗಿಳಿದು ಹಳ್ಳಿ ಅಭಿವೃದ್ಧಿ ಮಾಡ್ತಾ, ನಿಮ್ಮ ಅಭಿವೃದ್ಧಿನೂ ಮಾಡ್ಕೊಳ್ತಾ, ತೋಟವನ್ನ ವಿಸ್ತರಿಸ್ಕೊಳ್ತಾ, ಮಕ್ಕಳನ್ನ ಏನೇನು ಓದಿಸ್ತೀರಿ? ದೊಡ್ಡ ಮಗ ಬಿ ಮಾಡಿ ಬೆಂಗಳೂರಿನಲ್ಲಿ, ಅಮೆರಿಕ ಹೋಗಿ ಅಲ್ಲಿ MS ಮಾಡಿ 18 ವರ್ಷಗಳ ಕಾಲ ಅಲ್ಲಿದ್ದ. ಅವನು ಸಹ ತೋಟ ತಗೊಳ್ಳುವಂತ ಸಂದರ್ಭದಲ್ಲಿ ನಾನು ಕೇಳಿದಷ್ಟು ಹಣ ಎಲ್ಲ ಕೊಟ್ಟಿದ್ದಾನೆ. ಅಮೆರಿಕದಲ್ಲಿ ಏನ್ ಮಾಡ್ತಾ ಇದ್ರು? ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮನೇನೂ ತೆಗೆದುಕೊಂಡಿದ್ದ ಅಮೆರಿಕದಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಬೇಡ ಬಾಪ ಇಲ್ಲಿ ತೋಟ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ಮಾರಿ ಬಂದ ಅವನು. ಮಕ್ಕಳನ್ನ ಬೆಳೆಸಿದ್ರಿ, ಆಮೇಲೆ ಮಕ್ಕಳು ದುಡಿಮೆಯಲ್ಲಿ ನಿಮ್ಮ ಬೆಳವಣಿಗೆಗೂ ಕೈ ಜೋಡಿಸಿದ್ದಾರೆ. ಅಲ್ಲಿ 18 ವರ್ಷಗಳ ಕಾಲ ಇದ್ರು ಅಂತ ಹೇಳಿದ್ರಿ ಅಲ್ವಾ. ಆ ದುಡಿಮೆಯಲ್ಲಿ ಮತ್ತಷ್ಟು ನಿಮ್ಮ ಮನೆತನದ ಅಭಿವೃದ್ಧಿಗೂ ನೆರವಾಗಿದೆ. ಅದೇ ರೀತಿ ಎರಡನೇ ಮಗನೂ ಅಷ್ಟೇ, ಅವನ ಹೆಂಡತಿ ಮನೆ ಕಡೆಯಿಂದ ಸ್ವಲ್ಪ ಹಣದ ಸಹಾಯ ಸಿಕ್ತು, ಜೊತೆಗೆ ವ್ಯಾಪಾರ ಇನ್ನೊಂದು ಎಲ್ಲ ಮಾಡಿದ. ಕೃಷಿಯಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವನು ಸಹ ನನಗೆ ಇಷ್ಟು ದುಡ್ಡು ಬೇಕು ಅಂದಾಗ ಕೊಟ್ಟ, ಎಲ್ಲಿ ಎಲ್ಲಿ ಜಾಗ ತಗೊಳ್ಳೋ ಮಾಡುವಾಗೆಲ್ಲ ಅದು ಸ್ವಲ್ಪ ನನ್ಗೆ ಹೆಲ್ಪ್ ಆಯ್ತು. ನೋಡಿ, ಇಬ್ರು ಮಕ್ಕಳು ಒಬ್ರು ಮಗಳು ಅಲ್ವಾ, ಮೂವರ ಅಭಿವೃದ್ಧಿನೂ ಚೆನ್ನಾಗಾಗಿದೆ, ಕೃಷಿಯಲ್ಲೇ ಅವರೆಲ್ಲರೂ ಇರೋದು ಅಭಿವೃದ್ಧಿ ಆಗಿದೆ ಅದರಲ್ಲೇ. ಅದೇ, ಈಗಲೂ ಈಗ ಮಗಳಾಗ್ಲಿ ಇಬ್ರು ಗಂಡ್ಮಕ್ಳಾಗ್ಲಿ ಕೃಷಿಕರೇ ಅಲ್ವಾ, ಕೃಷಿ ಕುಟುಂಬದವರೇ, ವ್ಯವಸಾಯನೇ ಮಾಡ್ತಾರೆ. ಕೃಷಿ ಬಗ್ಗೆ ಏನ್ ಹೇಳ್ತೀರಿ ಮುತ್ತಣ್ಣವ್ರೆ? ಈಗ ಕೆಲವೊಬ್ರು ಬಹಳ ನೋವಿನಿಂದ ಮಾತಾಡೋದಿದೆ, ಕೆಲವೊಬ್ರು ಇಲ್ಲ ಶ್ರಮ ಪಟ್ಟರೆ ಜಾಣತನ ಉಪಯೋಗಿಸ್ಕೊಂಡ್ರೆ ಆಗ್ತತೆ, ಏನು ಕಷ್ಟ ಇಲ್ಲ ಅಂತ ಹಿಂದೆ ಹೇಳಿದ ಹಿರಿಯರು. ಗೊಬ್ಬರ ಹಾಕಿ ಬೆಳಿ, ಏನೋ ತೊಂದರೆ ಆಗಲ್ಲ, ಮಣ್ಣಿಗೆ ಹಾಕಿದ್ದು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ, ಅದು ಹೆಡ್ ನಾರಂಭ ಗೊಬ್ಬರದಲ್ಲಿ ಅಂತ ಹೇಳಿ ಕೇಳಿದ್ರು. ಹೌದು, ಗೊಬ್ಬರ ಮಣ್ಣಿಗೆ ಹಾಕಿದ್ರೆ ಎಲ್ಲೂ ನಾವು ಕೆಡದಿಲ್ಲ, ಯಾವಾಗಾದ್ರೂ ಒಂದೇ ಸ್ವಲ್ಪ ಪ್ರತಿಫಲ. ಈ ವರ್ಷ ಕಮ್ಮಿ ಆದ್ರೆ ಮಾರ್ಲೆ ವರ್ಷ ಸಿಕ್ಕೇ ಸಿಕ್ಕುತ್ತೆ. ನಿಜ ನಿಜ. ಮೊದಲೆಲ್ಲ ದನಕರುಗಳು ಸಾಕ್ತಾ ಇದ್ರೆ? ಹೌದೌದು, ನಾನು ಕಳೆದ ವರ್ಷದವರೆಗೂ ಇತ್ತು. ನಾನು ಇತ್ತೀಚೆಗೆ ಜಮೀನು ಕಡಿಮೆ ಆಯ್ತು, ದನಗಳಿಗೆ ಮೇಯ್ಲಿಕ್ಕೆ ಮಾಡ್ಲಿಕ್ಕೆ ಅವೆಲ್ಲ, ಮತ್ತೆ ಅವ್ರನ್ನ ಮೇಯಿಸ್ಲಿಕ್ಕೂ ಜನ ಸ್ವಲ್ಪ ಉದಾಸೀನ ಮಾಡೋರು, ಹಾಗಾಗಿ ಅದನ್ನ ಮಾರದೆ ಹೊರತು 50 ವರ್ಷಗಳ ಬಹಳ ಪ್ರೀತಿಯಿಂದ ಸಾಕಿ ಪ್ರೀತಿಯಿಂದ ಇಟ್ಕೊಂಡಿದ್ದೆ. ಎಷ್ಟು ಗರಿಷ್ಠ ಅಂತಂದ್ರೆ ಹಸುಗಳನ್ನ ಎಮ್ಮೆಗಳನ್ನ ಇಟ್ಕೊಳ್ತಿದ್ರೆ 3-4 ದನಗಳು ಇದ್ದೇ ಇರ್ತಿತ್ತು. ತಂದೆಯವ್ರ ಕಾಲದಲ್ಲಿ? ತಂದೆಯವ್ರ ಕಾಲದಲ್ಲಿ ಜಾಸ್ತಿ ಇತ್ತು, ಊರಿನಲ್ಲಿ 8-10 ದನಗಳು ಯಾವಾಗಲೂ ಇರ್ತಿತ್ತು. ನಿಮ್ ತೋಟವನ್ನ ನಾವು ಗಮನಿಸಿದ್ವಿ, ಚೆನ್ನಾಗಿದೆ, ಶುಚಿಯಾಗಿಟ್ಟಿದ್ರಿ, ಚಂದವಾಗಿಟ್ಟಿದ್ರಿ, ಮತ್ತೆ ಕಾಫಿ ಗಿಡಗಳು ಉತ್ತಮವಾಗಿದ್ದಾವೆ. ಏನೇನು ಕೆಲಸ ಮಾಡ್ತೀರಿ ಈಗ ಹೇಳಿ? ಹಿಂದೆ ಮಾಡಿದ್ದಾಯ್ತು, ಆಮೇಲೆ ಇಳುವರಿ ವ್ಯತ್ಯಾಸಗಳು ಅದೆಲ್ಲ ಇದೆ, ಮತ್ತೆ ಬೆಲೆ ವ್ಯತ್ಯಾಸಗಳು ಇದ್ದಿದ್ದೆ. ವರ್ಷಕ್ಕೊಂದ್ಸರಿ ಬೋರ್ಡ್ ಮಾಡ್ತಿದ್ವಿ, ಸ್ಪ್ರೇ ಮಾಡ್ತೀವಿ, ಬಾಕಿ ಉಳಿದಂತೆ 2 ಹೆಕ್ಸಾನ್ ಅಥವಾ ಕಾಂಟಾಫ್ ಪ್ಲಸ್ ಅಂತ ಹೇಳೋದನ್ನ 2 ಸ್ಪ್ರೇ ಮಾಡ್ತೀವಿ, ಒಂದ್ ಸ್ಪ್ರೇ ಬೋರ್ಡ್ ಮಾಡ್ತೀವಿ. ಪ್ರತಿ ವರ್ಷ ಸಾಯಿಲ್ ಟೆಸ್ಟ್ ಮಾಡದೆ ನಾವು ವ್ಯವಹಾರ ಮಾಡಿದ್ರೆ ಏನು ಆಗೋದೇ ಇಲ್ಲ. ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ನಾವು ಮಾಡ್ತಾ ಹೋದ್ರೆ ಏನೇನು ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ಆ ರೀತಿಯಾಗಿ ನಾವು ಗೊಬ್ಬರ ಕೊಡ್ತೀವಿ. ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ಬೇಕು. ಆಮೇಲೆ ಹೆಚ್ಚಿನದಾಗಿ ಹೇಳ್ಬೇಕಾದ್ರೆ ಕಾಫಿ ತೋಟಕ್ಕೆ ಅತ್ತಿ ಮರ, ನೇರಳು ಮರ, ನೀಲಿ ಮರ ಅಂತ ಹೇಳ್ತಾರೆ, ಅವು ಬಹಳ ಮುಖ್ಯ. ಅವಿದ್ರೆ ಗೊಬ್ಬರದ ಅವಶ್ಯಕತೆನೆ ಕಡಿಮೆ. ಅದರಲ್ಲಿ ಮಳೆಗಾಲದಲ್ಲಿ ಎಲ್ಲ ಬಿದ್ದು ಹೋಗುತ್ತೆ, ಒಳ್ಳೆ ಕಾಂಪೋಸ್ಟ್ ಆಗುತ್ತೆ. ಬೇರೆ ಮರಗಳಿಂದ ಅಷ್ಟೊಂದು ದೊಡ್ಡ ಪ್ರಯೋಜನ ಆಗಲ್ಲ. ಮರ ಕಸಿ ಮಾಡೋದು ಕಡಿಮೆ ಸಾಕಾಗ್ತದೆ. ಹಣ್ಣು ಬೀಳೋದ್ರಿಂದ ಒಂದು ಕಾಂಪೋಸ್ಟ್ ಆಗುತ್ತೆ. ಒಳ್ಳೆ ಮಾತು. ಯಾವ್ದಾದ್ರು ತಳಿ ಕಾಫಿ ಇದೆ ನಿಮ್ಮ ತೋಟದಲ್ಲಿ? 7N5 ಎಲ್ಲರೂ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಬಹಳ ಕೆಲಸ ಮಾಡ್ಬೇಕು ಹಾಗೆ ಹೇಗೆ ಅಂತ. ನಾನು ಹೇಳಿದಾಗ 1-1.5 ಟನ್ ವರೆಗೂ ಕುಯ್ದೇನೆ, ಕಡಿಮೆ ಅಂದ್ರೆ 1/2 ಟನ್ ಸರಾಸರಿ ಇದ್ದೇ ಇರುತ್ತೆ. ಆ ರೀತಿ ಕೆಲಸ ಮಾಡ್ತೀವಿ. ಆಮೇಲೆ 7-9-5 ಹಾಲ್ದಲ್ಲೇ ಇನ್ನು ಕಟುವಾಯಿ, ಅದರಲ್ಲಿ ಔಟರ್ನು ಬಹಳ ಚೆನ್ನಾಗಿತ್ತು. ಪಾರ್ಚ್ಮೆಂಟ್ ಎಲ್ಲ ಮಾಡಿದ್ರೆ 100-44% ವರೆಗೂ ಬರೋದುಂಟು. ಬೇರೆ ಕಾಫಿಲೆಲ್ಲ 30-32-34-35 ಬರೋದೇ ಜಾಸ್ತಿ ಕೆಲವು ತಳಿಗಳು. ಇತ್ತೀಚೆಗೆ ಚಂದ್ರಗಿರಿ ಬಂದಿದೆ, ಮತ್ತೆ ನಿಮ್ ತೋಟದಲ್ಲಿ ಇತರ ತಳಿಗಳನ್ನು ಹಾಕೊಂಡಿದ್ದೀರಿ ಅಲ್ವಾ? ಹೌದೌದು, ಏನಿದೆ ರಿಪೇರಿ ಗಿಡಗಳು ಅದನ್ನೆಲ್ಲ ಚಂದ್ರಗಿರಿ ಕಟುವಾಯಿನೇ ಆಗ್ತಾ ಇದೆ. ಕಟುವಾಯಿ ಚಂದ್ರಗಿರಿ 7-9-5 ಏನ್ ವ್ಯತ್ಯಾಸ ಅನಿಸುತ್ತೆ? ಇದ್ರದ್ದು ಔಟರ್ ಇನ್ನು ಸರಿಯಾಗಿ ನಾನು ಪತ್ತೆ ಹಾಕಿಲ್ಲ, ಆದ್ರೂ ಅಂತ ತೊಂದರೆ ಆಗಲ್ಲ ಅಂತ ಕಾಣುತ್ತೆ. ಕಟುವಾಯಿ ಕೀನ್ಯಾ ಕಾಫಿನ ಸ್ವಲ್ಪ ಹಾಕಿದ್ದೀನಿ, ಕೀನ್ಯಾ ಕಾಫಿನ ಬಹಳ ಚೆನ್ನಾಗಿ ಬರುತ್ತೆ. ಏನದು ಕೀನ್ಯಾ ಕಾಫಿ ಅಂದ್ರೆ? ಕೀನ್ಯಾದಿಂದ ತಂದಂತ ಒಂದು ತಳಿ ಅದು, ಅದು ಅಗಲ ಎಲೆ ಬರುತ್ತೆ. ಕಟುವಾಯಿ ಚಂದ್ರಗಿರಿ ತರನೇ ಕಾಫಿ ಗಿಡ ಇರುತ್ತೆ, ಸ್ವಲ್ಪ ಅಗಲ ಎಲೆ ಇರುತ್ತೆ, ಒಳ್ಳೆ ಇಳುವರಿ ಬರುತ್ತೆ. ಅದು ಕಟುವಾಯಿನು ಸ್ವಲ್ಪ ಗಟ್ಟಿ, ಚಂದ್ರಗಿರಿಗಿಂತಲೂ ಸ್ವಲ್ಪ ಗಟ್ಟಿ ನನ್ನ ಅಭಿಪ್ರಾಯ. ಪೂರ್ಣ ಹಣ್ಣಾದ ಬಳಿಕ ನೀವು ಕಟಾವ್ ಮಾಡ್ತೀರಿ, ಮತ್ತೆ ಪಲ್ಪ್ ಮಾಡ್ತೀರೇನಲ್ವಾ? ಹೌದೌದು, ಪಲ್ಪ್ ಮಾಡ್ತೇವೆ. ಪಲ್ಪಿಂಗ್ ಯೂನಿಟ್ ಇಟ್ಕೊಂಡಿರ್ಬೇಕು. ನೀವು ಬಳಸ್ಕೊಂಡು ಬೇರೆಯವ್ರಿಗೂ? ಇಲ್ಲ, ಬೇರೆಯವ್ರಿಗೆ ಮಾಡಕ್ಕೆ ಸಾಕಾಗೋದಿಲ್ಲ, ತುಂಬಾ ಅದಕ್ಕೆ ಶ್ರಮ ಪಡ್ಬೇಕಾಗತ್ತೆ. ನಮ್ದೇ ಮಾಡ್ಬೇಕಾದ್ರೆ ಟೈಮ್ ಆಗತ್ತೆ, ನೀರಿನ ವ್ಯವಸ್ಥೆ ಬೇಕಾಗುತ್ತೆ. ಪಲ್ಪಿಂಗ್ ಯೂನಿಟ್ ನೀವು ಯಾವಾಗ ಮಾಡ್ಕೊಂಡು? ಅದೊಂದು 25 ವರ್ಷ ಆಗೋಯ್ತು. ಅಪ್ಪ ಇದ್ದಾಗ ಮಾಡಿದ್ದ? ಅಪ್ಪ ಇದ್ರು ಆಗ ತಾನೇ ಶುರು ಮಾಡಿದ್ದ. ಅಂದ್ರೆ ಸುಮಾರಾಗಿ ಯಾವ ಇಸ್ವಿ ಅಲ್ಲ ಅಂತ ಅನ್ಕೊಂಡು? ಅದೊಂದು 80 ಇಸ್ವಿ. ಹೌದಾ? ಆಗ ಎಷ್ಟು ವೆಚ್ಚ ಆಗಿತ್ತು? ಆಗ ಬಹಳ ಕಡಿಮೆ. ಅವಾಗ ಬಹಳ ಕಡಿಮೆ ಅಂದ್ರೆ 10-15 ಸಾವಿರದ ಲೆಕ್ಕ, ಲಕ್ಷ. ಆಗ ದುಡ್ಡಿಗೂ ಬೆಲೆ ಇತ್ತು. ಹೌದೌದು, ಎಲ್ಲ ಕೆಲಸ 30,000 ಆಗಿತ್ತು. ನೋಡಿ, ಈಗ ಅದನ್ನ ಸುಧಾರಣೆ ಮಾಡ್ಕೊಂಡಿರ್ಬೇಕಲ್ವಾ? ಬೇರೆ ಅದನ್ನೆಲ್ಲ ಚೇಂಜ್ ಮಾಡಿ ಹೊಸ ಮಾದರಿ, ಇದು ಕಡಿಮೆ ನೀರಿನಲ್ಲಿ ವಾಶ್ ಆಗಂತದ್ದು, ಗಂಟೆಗೆ 50 ಬುಷಲ್ ಕಾಫಿ ಸಿಕ್ಕಂತ ದೊಡ್ಡ ಪಲ್ಪರ್ ಆಗ. ಅದನ್ನ ಯಾವಾಗ ಮಾಡ್ಕೊಂಡ್ರಿ? ಅದು 1-4 ವರ್ಷ ಆಯ್ತು. ಆಗ್ಯೂ ಬೆಲೆ ಹೆಚ್ಚಿಗೆ ಆಗಿದೆ ಅಲ್ವಾ? ಅದಕ್ಕೆ ಸುಮಾರು ಜಾಸ್ತಿ ಇದೆ ಬೆಲೆ. ಈಗ 1-3 ಲಕ್ಷ ರೂಪಾಯಿ ಮೇಲೆ ಆಗಿದೆ. ಹೌದೌದು. ಈ ಪಲ್ಪ್ ಮಾಡ್ಕೊಳ್ಳಿಕ್ಕೂ ಉಂಡೆ ಕಾಫಿ ಮಾಡೋದಕ್ಕೂ ವ್ಯತ್ಯಾಸ ಇದ್ದೇ ಇದೆ ಅಲ್ವಾ? ಖಂಡಿತ. ಉಂಡೆ ಕಾಫಿಲಿ ಕ್ವಾಲಿಟಿ ಇರೋದಿಲ್ಲ, ಅರ್ಧ ಬೆಳೆದಿದ ಕಾಫಿ ಇರುತ್ತೆ, ಪೂರಾ ಬಲ್ತಿರೋದಿಲ್ಲ, ಜಳ್ಳಿರುತ್ತೆ, ಟೊಳ್ಳಿರುತ್ತೆ. ಇದಾದ್ರೆ ಹಣ್ಣಾಗಿದ್ದಲ್ಲಿ ಒಳ್ಳೆ ಬೀಜ, ಒಳ್ಳೆ ಫ್ಲೇವರ್ ಇರುತ್ತೆ. ನೋಡಿ, ಕಾಫಿ ಪೌಡರ್ ಮಾಡಿದ್ರೆ ಬೆಲೆನೂ ಹೆಚ್ಚಿಗೆ ಸಿಗುತ್ತೆ. ಅಲ್ವಾ, ಅದ್ರಲ್ಲೂ ಎ ಕ್ವಾಲಿಟಿ ಇದ್ದಂತ ಬೀಜ ಇದ್ರೆ ಹೆಚ್ಚಿಗೆ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋರು ಇದಾರೆ. ಬೀಜ ಮಾಡುವಾಗ ಎ ಕ್ವಾಲಿಟಿ ಮತ್ತೆ ಫಿಬರಿ ಅಂತ ಒಂದು ಕ್ವಾಲಿಟಿ ಇರುತ್ತೆ, ಅವು ಜಾಸ್ತಿ ಇದ್ರೆ ಜಾಸ್ತಿ ಕೊಂಡ್ಕೊಳ್ಳೋ ಜನ ಇದ್ದಾರೆ. ಓಹೋ, ಈಗ ಎ ಕ್ವಾಲಿಟಿ ಫಿಬರಿ ಹೆಚ್ಚಿಗೆ ಇರಬೇಕು, ಅದೇ ಹೆಚ್ಚು ಸಿಗ್ಬೇಕಂತಂದ್ರೆ ಏನ್ ಕೆಲಸ ಮಾಡ್ಬೇಕಂತ ಏನಾದ್ರು? ಇಲ್ಲ, ಅದು ತಳಿ ಮೇಲೆ ಹೋಗುತ್ತೆ, ಜಾಗದ ಮೇಲೆ ಹೋಗುತ್ತೆ. ಅದು 3,500 ಮೇಲೆ ಸೀ ಲೆವೆಲ್ ಇಂದ ಆ ಜಾಗದಲ್ಲಿ ಕಾಫಿ ಫ್ಲೇವರೇ ಬೇರೆ ಇರುತ್ತೆ. ನಿಮ್ದೆಲ್ಲ ಎಷ್ಟು ಅಡಿ ಎತ್ತರದಲ್ಲಿದೆ? 3,700 to 800 feet. ಓಹೋ, ಹಾಗಾಗಿ ಕ್ವಾಲಿಟಿ ಕಾಫಿ. ಎರಡನೇ ವರ್ಷ ನಮ್ಮಲ್ಲಿ ಯಾರೋ ಬಂದ್ಕೊಂಡು ಕಾಫಿನ ಒಂದು 20 ಮೂಟೆನ 2,000 rupees ಜಾಸ್ತಿ ಕೊಟ್ಟು ಕೊಂಡ್ಕೊಂಡು ಹೋಗಿದ್ದು. ಅದೇ ಅಲ್ಲೇ ತಕ್ಷಣ ನೋಡ್ಬಿಡ್ತಾರ ಅವರು, ಒಂದು 1/4 kg ಕಾಫಿ ಬೀಜ ನೋಡಿ ಅದ್ರಲ್ಲಿ ಎಷ್ಟು ಫೆಬ್ರವರಿ ಬರುತ್ತೆ, ಎಷ್ಟು ಎ ಬರುತ್ತೆ ಅಂತ ಹಾಗೆ ಅಂದಾಜ್ನಲ್ಲಿ ಲೆಕ್ಕ ಹಾಕ್ಬಿಡ್ತಾರೆ ಅದರ ಆಧಾರದ ಮೇಲೆ. ಇನ್ನು ಕೆಲವೊಬ್ರು ಅದೇ ನೀವು ಹೇಳ್ದಂಗೆ ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರದಲ್ಲಿರೋದು ಶ್ರೇಷ್ಠ ಅಂತ ಅನ್ಕೊಂಡು ಗಿರಿ ಪ್ರದೇಶ ಅದೆಲ್ಲ ಆ ತರ ತಗೊಳ್ತಾರಲ್ಲ. ಆಮೇಲೆ ಹೈಟ್ ಪ್ಲೇಸ್ ನಲ್ಲಿ ಬೀಜನು ಒಟ್ಟನ್ ಜಾಸ್ತಿ ಬರುತ್ತೆ. ನಿಜ, ನೀರಾವರಿಗೇನು ದೊಡ್ಡ ವ್ಯವಸ್ಥೆ ಬೇಕಾಗಿಲ್ಲ ಅರೇಬಿಕಕ್ಕೆ ಅಲ್ವಾ? ಅರೇಬಿಕಕ್ಕೆ ಬೇಕಿಲ್ಲ, ಅರೇಬಿಕಕ್ಕೆ ನೀರಾವರಿ ಮಾಡಿದ್ರೆ ತೊಂದರೆನೆ ಜಾಸ್ತಿ, ಫುಲ್ ಜಾಸ್ತಿ ಫಸಲು ಬಂದ್ಬಿಡುತ್ತೆ, ಎಲ್ಲೆಲ್ಲಿ ಉಂಟು ಎಲ್ಲ ಹಿಡಿದು ಬಿಡುತ್ತೆ. ಮಾರ್ಲೆ ವರ್ಷ ಆ ರೆಕ್ಕೆಗಳು ಒಣಗೋಗ್ತವೆ, ಹೊಸ ರೆಕ್ಕೆ ಬರೋದ್ರೊಳಗೆ ಮಾರ್ಲೆ ವರ್ಷ ಕಮ್ಮಿ ಆಗುತ್ತೆ, ಒಂದೆರಡು ವರ್ಷ ತೊಂದರೆ ಆಗುತ್ತೆ. ಈಗ ರೋಬಸ್ಟಕ್ಕೆ ಹೂ ಮಳೆ ಬಂದಂಗೆ ಅಥವಾ ನೀರು ಹೊಡೆದಂಗೆ ಇದಕ್ಕೇನು ಬೇಕಾಗಿಲ್ಲ ಅಲ್ವಾ? ಇದನ್ನ ತಡ್ಕೊಳ್ಳುತ್ತೆ. ಮತ್ತೆ ನಿಮ್ ಕಡೆಗೆ ಯಾವಾಗ ಶುರು ಆಗುತ್ತೆ ಮಳೆ? ಮಾರ್ಚ್ ಏಪ್ರಿಲ್ ಮೇ ಎಂಡವರೆಗೆ ಮಳೆ ಬಂದ್ರು ತಡ್ಕೊಳ್ಳುತ್ತೆ, ಹೂ ಆಗುತ್ತೆ. ಸರಿ, ಸುಮಾರು ಮಳೆ ಎಷ್ಟು ನಿಮ್ ಕಡೆಗೆಲ್ಲ? ನಮ್ ಕಡೆಗೆಲ್ಲ 80-140 ವರ್ಗೂ ಆಗುತ್ತೆ. ಓಹೋ, ಒಂದ್ 5-5 kilometers ಮಳೆ ಪ್ರಮಾಣ ವ್ಯತ್ಯಾಸ ಆಗುತ್ತಲ್ವಾ? 1 kilometer ಬೇಕಾದಷ್ಟು ನೋಡಿ ನೋಡಿ. ಈಗ ಸೋಮವಾರಪೇಟೆಯಲ್ಲಿ 100 inches ಬಂದ್ರೆ ಅಬ್ಬೂರು ಕಟ್ಟೆಗೆ ಹೋದ್ರೆ 4 kilometers, ಅಲ್ಲಿ 35-40 inches ಬರೋದು ನೋಡಿ. ಈಗ ಪಲ್ಪ್ ಮಾಡಿದ್ದು ಸಿಪ್ಪೆ ನೀವು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ತೀರೇನಲ್ವಾ? ಸಿಪ್ಪೆ ಒಂದ್ ಕಡೆ ಗುಂಡಿಗೆ ಹಾಕಿ ಅದ್ರ ಮೇಲೆ ಸೊಪ್ಪು ಹಾಕ್ತೇವೆ, ಅದ್ರ ಮೇಲೆ ಮಣ್ಣು ಹಾಕ್ತೇವೆ, ಅದಕ್ಕೆ ಸ್ವಲ್ಪ ಕೆಮಿಕಲ್ ಅದೇ ಏನಾದ್ರು ಹಾಕಿ ಕರಗ್ಲಿಕ್ಕೆ ವ್ಯವಸ್ಥೆ ಮಾಡಿ. ಕೆಮಿಕಲ್ ಅಂದ್ರೆ ಸುಣ್ಣನು ಹಾಕ್ತೀವಿ, ಸುಣ್ಣನ ಹಾಕ್ತೀವಿ, ಸರಿ ಪೊಟ್ಯಾಶ್ ಇವನ್ನೆಲ್ಲ ಹಾಕ್ತೀವಿ, ಸಗಣಿ ಗೊಬ್ಬರ ಸ್ವಲ್ಪ ಏನಿದೆ ಸಿಕ್ಕಿದ್ರೆ ಅದು ಅಲ್ವಾ. ಒಟ್ಟು ಎಷ್ಟು ನಿಮಗೆ ಸಿಕ್ಕಂತಾಗುತ್ತೆ? ನಮಗೆ ತುಂಬಾ 10 loads ಸಿಕ್ಕುತ್ತೆ. ಅಂದ್ರೆ ಒಂದ್ ಕಡೆಯಿಂದ ಹಾಕ್ಯಂತ ಹೋಗ್ತೀರಾ ಅಥವಾ ಹೇಗೆ? ಅದು ನಮ್ಮ ತೋಟ ಎಲ್ಲೆಲ್ಲಿ ವೀಕ್ ಇರುತ್ತೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಒಂದ್ ವರ್ಷ ಹಾಕಿದ ಕಡೆ ಹಾಕಲ್ಲ, ಮೊದಲ ವರ್ಷ ಬೇರೆ ಕಡೆ ಹಾಕ್ತೀವಿ, ಆತರ ಹಾಕೊಂಡು ಹೋಗ್ತೀವಿ. ದಿನನಿತ್ಯ ಗಮನಿಸ್ತಾ ಇರ್ಬೇಕು ತೋಟದ ಆಗು ಹೋಗುಗಳನ್ನ, ಆಗ ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ನಾವು ಬೆಳಿಗ್ಗೆ ನಮ್ಮ ತೋಟದ ಒಂದ್ ರೌಂಡ್ ಹಾಕೊಂಡೆ ಬರೋದು. ರೌಂಡ್ ಅಂದ್ರೆ ಸುಮ್ಮನೆ ಏನು ವಾಕಿಂಗ್ ಅಲ್ಲ, ಅದು ಪ್ರತಿಯೊಂದು ಗಿಡನೂ ಗಮನಿಸ್ತಾ ಇರೋದು ಕಾನ್ಫಿಡೆನ್ಸ್ ಆಗ್ಲಿ ಅಲ್ವಾ? ಒಂಚೂರು ನೋಡ್ಕೊಂಡು ಹೌದೌದು, ಇಲ್ಲ ಅದು ಕಣ್ಣು ಹೋದೇ ಹೋಗುತ್ತೆ. ಅದು ಸುಮ್ಮನೆ ಅದು ಒಂದ್ ರೌಂಡ್ ಎರಡು ರೌಂಡ್ ಅನ್ನೋದು ಅಷ್ಟೇ, ಒಂದು ಸಣ್ಣ ಬೇಡ ಚಿಗರಿ ಇರುತ್ತಲ್ಲ ಅದನ್ನು ತಕೊಂಡೆ ಹೋಗ್ತೀವಿ. ಹೌದೌದು, ಮತ್ತೆ ಏನೇನ್ ಮಾಡಿಸ್ಬೇಕಂತ ಒಂದು ಐಡಿಯಾ ಸಿಗುತ್ತೆ. ಬೆಳಿಗ್ಗೆ ಪ್ರತಿ ಕಾಫಿ ಬೆಳೆಗಾರರಾಗ್ಲಿ ರೈತರಾಗ್ಲಿ ಯಾಕೆ ತೋಟಕ್ಕೆ ಜಮೀನಿಗೆ ಹೋಗಿ ಬರ್ತಾರಂದ್ರೆ ಏನ್ ಮಾಡ್ಬೇಕು ಏನ್ ಮಾಡಿಸ್ಬೇಕು ಅದೊಂದು ತಕ್ಷಣ ಹೊಳಿತತೆ, ಮತ್ತೆ ಕಾರ್ಯಪ್ರವೃತ್ತರಾಗೋದು ತಿಂಡಿ ತಿಂದ ಬಳಿಕ. ನಿಮ್ದು ತೋಟನು ಚೆನ್ನಾಗಿದೆ, ಒಳ್ಳೆ ಮಣ್ಣು, ಮತ್ತೆ ತಾವು ಹೇಳಿದಂಗೆ ಹೆಚ್ಚಾಗಿ ಸಿಲ್ವರ್ ಮರಗಳನ್ನ ಇಟ್ಕೊಂಡಿಲ್ಲ. ಅದು ಇಟ್ಬಿಟ್ರೆ ತೊಂದರೆ ಜಾಸ್ತಿ, ಗಿಡಕ್ಕೆಲ್ಲ ಎಲೆ ಸಿಕ್ಕಾಕೊಳ್ಳುತ್ತೆ. ಮಳೆಗಾಲದಲ್ಲಿ ಹೆವಿ ರೈನ್ಸ್ ಇದ್ದಂತು ಗ್ಯಾರಂಟಿ ಕೊಳೆ ರೋಗ ಬಂದೇ ಬರುತ್ತೆ. ಸಿಲ್ವರ್ ಎಲೆ ಕಾಫಿ ಎಲೆ ಸಿಕ್ಕಾಕೊಂಡಿರ್ತದೆ, ಜಾಸ್ತಿ ತೊಂದರೆ ಕೊಡುತ್ತೆ ನೋಡಿ. ಆಮೇಲೆ ಕಿತ್ಲೆಗಂತೂ ಭಾರಿ ಇದು, ಕಿತ್ಲೆಗೆ ಆಗೋದಿಲ್ಲ, ಕಿತ್ಲೆಗೂ ಸಿಲ್ವರ್ಗೂ ವಿರೋಧನೆ. ಅದೇ ಹೇಳ್ತಾರೆ ಕೆಲವೊಬ್ರು, ಸಿಲ್ವರ್ ಬಂದ ಮೇಲೆ ಕಿತ್ಲೆ ತೋಟಗಳು ಹೋಗ್ಬಿಟ್ಟು. ನಿಮ್ಮಲ್ಲಿನ ಕಿತ್ಲೆ ಹಾಕೊಂಡಿದ್ರ? ಕಿತ್ಲೆ ಇತ್ತು ಹಿಂದೆ, ಬಹಳ ಚೆನ್ನಾಗಿ ಬರ್ತಿತ್ತು, ಲಾರಿಗಟ್ಲೇನೆ ಕೊಟ್ಟಿದ್ದು. ಆಮೇಲೆ ಯಾಕೋ ಸ್ವಲ್ಪ ಈ ಸಿಲ್ವರ್ ಮಧ್ಯೆ ಎಲ್ಲೆಲ್ಲ ಒಂದೊಂದಿತ್ತು, ಅದು ಹೋಯ್ತು, ಅದು ಕಾರಣ. ಈಚೆಗೆ ಬರೀ ತಿನ್ಲಿಕ್ಕೆ ಮಾತ್ರ ರೋಡ್ ಸೈಡ್ ಮಾತ್ರ ಹಾಕೊಂಡಿದೆ, ಆದ್ರೂ ಚೆನ್ನಾಗಿದೆ. ಆಮೇಲೆ ಹೌದೌದು, ಅದು ಕಲ್ಟಿವೇಶನ್ ಪೆಪ್ಪರ್ ಜಾಸ್ತಿ ಇದ್ರೆ ಕಾಫಿ ಇಳುವರಿ ಕಮ್ಮಿ ಆಗುತ್ತೆ, ಸಮತೋಲನವಾಗಿ ನೆರಳು ನೀಡಕ್ ಆಗೋದಿಲ್ಲ. ಹೌದು, ಬರೀ ಕಾಫಿ ಮಾಡಿದ್ರೆ ಕಾಫಿ ಇಳುವರಿನೂ ಜಾಸ್ತಿ ಆಗುತ್ತೆ. ಕೆಲವೊಬ್ರು ಅದನ್ನ ಹೇಳ್ತಾರೆ, ಹಾಕಿದ್ರೆ ಬರೀ ಕಾಫಿ ಹಾಕ್ಕೋಬೇಕು, ಇಲ್ಲ ಬರೀ ಎಲೆಕ್ಕಿ ಹಾಕ್ಕೋಬೇಕು, ಇಲ್ಲ ಬರೀ ಕಾಳ್ಮೆಣಸು ಹಾಕ್ಕೋಬೇಕು. ಕಾಳ್ಮೆಣಸು ದೂರ ದೂರಕ್ಕೆ ಹಾಕಿದ್ರೆ ಒಳ್ಳೇದು, ಯಾಕೆಂದ್ರೆ ಹಿಂದೆ ಯುರೋಪಿಯನ್ಸ್ ಕಾಲದಲ್ಲೆಲ್ಲ ಬರೀ ರೋಡ್ ಸೈಡ್ ಮಾತ್ರ ಹಾಕ್ತಿದ್ರು. ಈಗ ನಾವು ಕಮರ್ಷಿಯಲ್ ದುಡ್ಡು ಜಾಸ್ತಿ ಬರಬೇಕು ಅಂತ ತೋಟದ ಮಧ್ಯೆ ಎಲ್ಲ ಹಾಕೊಂಡು ಬಿಡ್ತೀವಿ, ಹಾಗಾಗಿ ಮೆಣಸ್ ಜಾಸ್ತಿ ಬಂದ್ರೆ ಕಾಫಿ ಇಳುವರಿ ಕಡಿಮೆ. ರೈತ ಬಾಂಧವರೇ, ಇದುವರೆಗೆ ಸೋಮಾರಪೇಟೆ ತಾಲೂಕು ತಾಕೇರಿಯ ಎ.ಆರ್. ಮುತ್ತಣ್ಣ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಕೃಷಿಕರಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಎಷ್ಟು ಚೆನ್ನಾಗಿ ತೊಡಗಿಸಿಕೊಂಡು ಬಂದರು ಅನ್ನೋದನ್ನ ಅವರು ವಿವರವಾಗಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮುಂದುವರೆದ ಇವರ ಸಂದರ್ಶನ ನಾಳೆ ಕಿಸಾನ್ವಾಣಿಯಲ್ಲಿ ಬಿತ್ತರವಾಗ್ತಾ ಇದೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ನಮಗಾಗಿ

ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸೇವೆಗಳನ್ನು ಕೂಡ ಪಡೆಯುವಂತಾಕುತ್ತಾ ಅವು ಕಿವಿಮಾತು ಕೊಟ್ಟು ಈ ಕ್ಲಿನಿಕ್ಲಿ ಗರ್ಭಿಣಿಯರ ಆರೈಕೆ, ನವಜಾತ ಶಿಶುನ ಸಮಗ್ರ ಆರೈಕೆ, ಬಾಲ್ಯ ಮತ್ತೆ ಹದಿಹರೆಯರ ಸೇವಾ ವ್ಯವಸ್ಥೆ, ನುರಿತ ವೈದ್ಯರು, ಲ್ಯಾಬ್ ಟೆಕ್ನಿಷಿಯನ್ ಬ್ಯಾರೆ ಬೇರೆ ಸೇವೆ ಕೂಡ ಉಟ್ಟು ಸಂಬಂಧಪಟ್ಟ ಬ್ಯಾರೆ ಬೇರೆ ನೌಕರರು ಕಾರ್ಯನಿರ್ವಹಿಸುವೆ. ಡಾಕ್ಟರ್ ಆರ್ ವೆಂಕಟೇಶ್ ಅವು ಮಾಹಿತಿ ಕೊಟ್ಟು ಈ ಕಾರ್ಬರ್ಲಿ ತಹಶೀಲ್ದಾರ್ ತಾಲೂಕು ವೈದ್ಯಾಧಿಕಾರಿಗ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದು ಜಿಲ್ಲಾಡಳಿತ ಹಂಗೆ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕೂಡುಕೂಟಂದ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಕುಶಾಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇಂದು ನಡೆದು 648 ಅಭ್ಯರ್ಥಿಗ ಆನ್ಲೈನ್ ಮೂಲಕ, 328 ಅಭ್ಯರ್ಥಿಗ ಆಫ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದೋ, 137 ಅಭ್ಯರ್ಥಿಗ ತಾತ್ಕಾಲಿಕ ಆಯ್ಕೆ ಪಟ್ಟಿಲಿ ಆಯ್ಕೆಯಾಗೋಳೋ. ಹಂಗೆ ಡಿಸೆಂಬರ್ 16 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಲಿ, ಡಿಸೆಂಬರ್ 20 ಗೋಣಿಕೊಪ್ಪ ಕಾವೇರಿನ ಶುರುವಿನ ದರ್ಜೆ ಕಾಲೇಜಲ್ಲಿ ಉದ್ಯೋಗ ಮೇಳ ನಡೆದದೇತ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಉಮಾ ಅವು ಮಾಹಿತಿ ಕೊಟ್ಟೋಳು. ಸರ್ಕಾರ 2022-23 ಸಾಲಿನ ರೈತರಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಲಿ ಭತ್ತ ಮತ್ತೆ ರಾಗಿ ಖರೀದಿಗೆ ಮುಂದಾಗಿದ್ದು ಡಿಸೆಂಬರ್ 15 ನೋಂದಣಿ ಪ್ರಕ್ರಿಯೆ ಶುರು ಆದೇತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮಾಹಿತಿ ಕೊಟ್ಟೋಳು. ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಇಂದು ನಡೆದ ಕನಿಷ್ಠ ಬೆಂಬಲ ಬೆಲೆ ಯೋಜನೆನ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡ್ದು ಜನವರಿ 1 ಮಾರ್ಚ್ 31 ಮುಟ್ಟ ಭತ್ತ ರಾಗಿ ಖರೀದಿ ಪ್ರಕ್ರಿಯೆ ನಡೆದದೇತ ಅವು ಹೇಳದು. ಜಿಲ್ಲೆಯಾದ್ಯಂತ ರೈತರು ಅನುಕೂಲ ಆಗುವಂಗೆ ಮಡಿಕೇರಿ, ಕುಶಾಲನಗರ, ಗೋಣಿಕೊಪ್ಪ, ಸೋಮರ್ಪೇಟೆನ ಎಪಿಎಂಸಿ ಅಂಗಳಲ್ಲಿ ನೋಂದಣಿ ಪ್ರಕ್ರಿಯೆ ನಡೆದರೆ ಈ ಕಾರ್ಬರ್ಲಿ ತಹಶೀಲ್ದಾರ್ ಪಿಎಸ್ ಮಹೇಶ್, ಕೃಷಿ ಇಲಾಖೆನ ಸಹಾಯಕ ನಿರ್ದೇಶಕರು ಕೂಡಿಯಾಡಿದ್ದು. ಬ್ಯಾರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟದ ಡಿಸೆಂಬರ್ 16-18 ಮುಟ್ಟ ಸುಳ್ಯಲ್ಲಿ ಕೃಷಿ ಮೇಳ ನಡೆದದೆ. 170 ಜಾಸ್ತಿ ಕೃಷಿಗೆ ಸಂಬಂಧಪಟ್ಟ ಮಳಿಗೆಗ ಪಾರಂಪರಿಕ ಗ್ರಾಮ ಕೃಷಿ ಉಪನ್ಯಾಸ ನಡೆದದೆ ತಾ ಗೊತ್ತಾಗುಟ್ಟು. ಕೊಡಗು ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಮಡಿಕೇರಿ ಇವರ ಕೂಡುಕೂಟದ ಇದೇ ತಿಂಗಳ ತಾರೀಕು 20-21 ಮುಟ್ಟ ಜಿಲ್ಲಾ ಮಟ್ಟದ 14 ಮತ್ತು 16 ವರ್ಷದ ಹೈದಂಗಳ ಮತ್ತೆ ಗೂಡೆಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಮತ್ತೆ ಆಯ್ಕೆ ಪ್ರಕ್ರಿಯೆ ಸರ್ಕಾರಿ ಕ್ರೀಡಾ ಆಟದ ಬಾಣಿಯಲ್ಲಿ ಹೊತ್ತಾರೆ 10 ನಡೆದದೆ. ಕ್ರೀಡಾಪಟುಗ ತಮ್ಮ ನೋಂದಾವಣಿ ಮಾಡ್ಕೊಂಬಕ್ಕೆ ಇದೇ ತಿಂಗಳ ತಾರೀಕು 18 ಆಖೇರಿ ದಿನ ಆಗುಟ್ಟುತ ರಾಜ್ಯ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷ ಪೊನ್ನಚ್ಚನ ಶ್ರೀನಿವಾಸ್ ಅವು ಮಾಹಿತಿ ಕೊಟ್ಟೋಳು. ಜಿಲ್ಲೆನ ಕಡಿಯತನಾಡು ಹಂಗೆ 4 ವ್ಯಾಪ್ತಿಯ ಕಾಪಿ ಬೆಳೆಸುವ ಕಾಪಿ ಪ್ರಪಂಚಲಿ ಒಳ್ಳ ಗುಣಮಟ್ಟದಾಗುಟ್ಟುತ ಚಾರ್ಟೆಂಡ್ ಅಕೌಂಟೆಂಟ್ ಬೆಳೆಗಾರ ಐತಿ ಚಂಡ ನಾಚಯ್ಯ ಅವು ಹೇಳ್ದು. ಜಯ ಕಾಫಿ ವರ್ಕ್ಸ್ ನೆಳ್ಜಿ ಎಲ್ಡಿಸಿ ಕಂಪನಿ ಕುಶಾಲನಗರ ಬೆಂಗಳೂರು ಕೆವಿಕೆ ಗೋಣಿಕೊಪ್ಪ ಇವರ ಕೂಡುಕೂಟದ ಆಯೋಜಿಸಿದ ಎರೆಹುಳು ಗೊಬ್ಬರ ತಯಾರಿಕೆನ ತರಬೇತಿ ಹಂಗೆ ಮಾಹಿತಿ ಕಾರ್ಯಾಗಾರ ಕಾರ್ಬರ್ನ ಉದ್ಘಾಟಿಸಿ ಮಾತಾಡ್ದು. ಈ ಸಮಯದಲ್ಲಿ ಕಂಪನಿಯಿಂದ ಸದಸ್ಯರಿಗೆ ಬೆಳೆಗಾರರಿಗೆ ಟಾರ್ಪಲ್ ಎರೆಹುಳು ತೊಟ್ಟಿನ ಹಂಚಲಾತು. ಈ ತರಬೇತಿಲಿ ಕೈಬುಳಿರ ಉಮೇಶ್, ಉತ್ತಪ್ಪ ಹಂಗೆ ಇನ್ನಿತರರು ಹಾಜರಿದ್ದು. ಅರೆ ಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಸ್ಥಾಪನೆ ಆದ ದಿನ ಆಗಿರದರಿಂದ ನಾಳೆ ಮಡಿಕೇರಿಲಿ ಅರೆ ಭಾಷೆ ದಿನಾಚರಣೆನ ಕೊಡಗು ಗೌಡ ಸಮಾಜದ ಸಭಾಬಾಡಿಲಿ ಆಯೋಜನೆ ಮಾಡಿರೋ ಕೊಡಗು ಗೌಡ ಸಮಾಜ ಒಕ್ಕೂಟದ ಅಧ್ಯಕ್ಷ ಸೂರ್ತಳೆ ಸೋಮಣ್ಣನವು ತಿಳಿಸಿಯಳು. ನಾಳೆ ಹೊತ್ತಾರೆ 10:30 ಕೊಡಗು ಗೌಡ ಸಮಾಜಗಳ ಒಕ್ಕೂಟ, ಕೊಡಗು ಗೌಡ ಸಮಾಜ ಮಡಿಕೇರಿ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟದ ಅರೆ ಭಾಷೆ ದಿನಾಚರಣೆನ ಆಚರಿಸಿಕೆ ನಿರ್ಧರಿಸಿಯಳು. ಈ ಕಾರ್ಬರ್ಲಿ ಮುಖ್ಯ ನೆಂಟರಾಗಿ ತುಂತ ಜಗಣೇಶ್, ಅಂಬೇಕಲ್ಲು ಸೋಮಣ್ಣವು ಹಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಕೊಡಗು ಜಿಲ್ಲೆನ ಕೃಷಿ ಇಲಾಖೆ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಯೋಜನೆ ಅಡಿಯಲ್ಲಿ ಖಾಲಿ ಇದ್ದ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಒಂದು ಹುದ್ದೆನ ಒಪ್ಪಂದದ ಆಧಾರದ ಮೇಲೆ 2022-23 ಸಾಲಿನ ಸೀಮಿತ ಅವಧಿಗೆ ನೇಮಕಾತಿ ಮಾಡಿಕೆ ಅರ್ಜಿನ ಕರೆದೊಳು. ಈ ಹುದ್ದೆಗೆ ಬಿಎಸ್ಸಿ ಎಂಎಸ್ಸಿ ಆಗಿರೋಕು ಅರ್ಜಿ ಹಾಕಿಕೆ ಡಿಸೆಂಬರ್ 23 ಆಖೇರಿ ದಿನ ಆಗುಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಜಂಟಿ ಕೃಷಿ ನಿರ್ದೇಶಕರು ಕೊಡಗು ಜಿಲ್ಲೆ ಇವರಿಂದ ಕೇಳಿ ತಿಳ್ಕನಕುತ್ತ ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವು ಮಾಹಿತಿ ಕೊಟ್ಟೋಳು. ಪ್ರಾದೇಶಿಕ ಸಾರಿಗೆ ಪ್ರಾದೇಶಿಕ ಅಧ್ಯಕ್ಷರ ಅಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗಳ ಸಭಾಬಾಡಿಯಲ್ಲಿ ನಾಳೆ ಹೊತ್ತಾರೆ 10:30 ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡೆದದೇತ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಕಾರ್ಯದರ್ಶಿ ಹಂಗೆ ಅಧಿಕಾರಿ ಹೇಮಾವತಿ ಅವು ತಿಳಿಸಿಯಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಸಂಪಾಜೆ ಹೋಬಳಿಯ ಪೆರಾಜೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಕೆ ಪೆರಾಜೆ ಮತ್ತೆ ಸಿ ಪೆರಾಜೆ ಗ್ರಾಮಲ್ಲಿ ತಹಶೀಲ್ದಾರರ ನೇತೃತ್ವದಲ್ಲಿ ಇದೇ ತಿಂಗಳ 17 ಹೊತ್ತಾರೆ 10 ಗ್ರಾಮ ವಾಸ್ತವ್ಯ ಕಾರ್ಬಾರ ನಡೆದಿದೆ. ಹಂಗೆ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವು ಮಾಹಿತಿನ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ¶¶ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ನಾಪುಗ್ಲು ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದಲ್ಲಿ ಪ್ರತಿ ವರ್ಷ ಜರುಗುವ ಹುತ್ತರಿ ಬೊಳ್ಳಾಟ ಇದೇ 15ರಂದು ನಾಳೆ ಗುರುವಾರ ಸಂಜೆ ಜರುಗಲಿದೆ. ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿ ಕೋರಿದೆ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ್ಯ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಕೊಡಗಿನಲ್ಲಿ ಹರಕೆಯ ಹಬ್ಬವೆಂದು ಪ್ರಸಿದ್ಧಿ ಪಡೆದಿರುವ ಶ್ರೀ ಪಾಕ ದುರ್ಗಾಪರಮೇಶ್ವರಿ ದೇವರ ವಾರ್ಷಿಕ ಉತ್ಸವ ಪಾಕ ಸಂಕ್ರಮಣ ಹಬ್ಬವು ಇದೇ ತಿಂಗಳ 16ರಂದು ಶುಕ್ರವಾರ ಚೇರಂಬಾಣೆಯ ಕೊಳಗದಾಳು ಪಾಕ ಗ್ರಾಮದಲ್ಲಿ ನಡೆಯಲಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಮುಕ್ಕಾಟಿ ಐನಮನೆಯಿಂದ ಭಂಡಾರ ಹೊರಡುವುದು, ಮಧ್ಯಾಹ್ನ 1 ಗಂಟೆಗೆ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಕೇಳಿಕೊಂಡಿದ್ದಾರೆ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ವಜ್ರ ಡೈಮಂಡ್ ಫೆಸ್ಟ್ December 1-10 ಆ ಪ್ರಯುಕ್ತ 50,000 ರೂಪಾಯಿ ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಖರೀದಿಯ ಮೇಲೆ ಬೋಟ್ ಇಯರ್ ಬಡ್ಸ್ ಫ್ರೀ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಕಾಂಡರ ಕಾಂಪ್ಲೆಕ್ಸ್, ಗುಣಿಗುಪಲ್. December 7 ಮರಣಪಟ್ಟ ಶಿರಂಗಳ್ಳಿ ಗ್ರಾಮ ಮೇದೂರ ಮಾದಪ್ಪ ದೊರೆ ಐಂಡ ಮೋವು ಸಚಿನ್ ಪಳಂಗಪ್ಪಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚ ಪೊಲಕ 11 ಗಂಟೆಗೆ ಶಿರಂಗಳ್ಳಿಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರ್ಕಾರ ಬೆಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರನುಂದು ಮೇದೂರ ಮಾದಪ್ಪ ದೊರೆ ಪಿಂಜ ಸಂಸಾರಕಾರ ಕಟ್ಟಣಿತು. ಕೊಡಗಿನ ಪೆದಪೋನ ನಮ್ಮೆ ನಾಲ್ಕೇರಿ ಗ್ರಾಮದ ಕಾಕುಡು ಪ್ರಭು ಕಾಲಬೇರುವ ದೇವರ ಕಾಲದ ನಮ್ಮೆ ಇದೇ 15-16 ಪಿಂಜ 14 ಬೇಳಾಚ ಬುಳ್ಳಾಚ ಪಿಂಜ ಚಿನ್ನೇಚ ನಡಪ. 15 ಬೇಳಾಚ ಮಧ್ಯ ಪ್ರವೀರ ಮರ್ತಿದ್ದಾರೆ. 16 ಬುಳ್ಳಾಚ ಪೊನ್ ಜೊತೆಗೆ ಮಂದಕನ ಪಾಡುವ ಪೊನ್ ಜೊತೆ 5 ಗಂಟೆಗೆ ಇರಬಹುದು. 16 ಬುಳ್ಳಾಚ ಬಲ್ಲಿ ನಮ್ಮೆ ಮಧ್ಯದ ದೇವರ ತರವು 6 ಗಂಟೆಗೆ ಬಂತು ಆತು ಚೌಂದಿದ್ದಾರೆ. 14 ಕಾವೇರಿ ಪಡೆದು ದೇವ ಕುಳಿಪು ನಾಗರಮಾಜನ ಈ 3 ದಿನ ನಮ್ಮಕ್ಕೆ ಬಂದಿದ್ದು ದೇವರ ಆಶೀರ್ವಾದ ಪಡೆದು ಕಾಕುಡು ಪ್ರಭು ಕಾಲಬೇರುವ ದೇವಸ್ಥಾನ ತಕ್ಕ ಮುಖ್ಯಸ್ಥಂಗ ಪಿಂಜ ಊರ್ಕಾರ ಕಟ್ಟಳಿತು. ಶ್ರೀಮಂಗಲ ನಾಡ್ರ ಮುಗುಟಗೇರಿ ಗ್ರಾಮ ಹತ್ರ ಕೋಟೇರ ಮಲ್ಚೀರ ಕಳ್ಳಿಚಂಡ ಚೀರಂಡ ಮುದ್ಯಡ ಆಲೆಮಾಡ ಮುಕ್ಕಾಟಿರ ಪಣಿಕರ ಒಕ್ಕತ್ಲುಳ್ಳ 155 ಸಂಸಾರ ತಾಂಡ ಮಕ್ಕಡ ಮಂಗರತ್ಲು ಮೂರ್ತ ನೇರತ್ಲು ಕಳ್ಳು ಬೆಪ್ಪಲ ಅಣ್ಣುವ ಐತಿಹಾಸಿಕ ತೀರ್ಮಾನ ಅರ್ಥಂಡಿತ್ತುಳ್ಳಾನ ಮೆಚ್ಚಿತ್ ಬೆಂಗಳೂರಿನ ಸಾಮಾಜಿಕ ಕಾರ್ಯಕರ್ತ ಕೆಂಜಂಗಡ ರೋಷನ್ ಅಣೆಯ ಅಭಿನಂದನೆ ಸಲ್ಲಿಸಿತ್ತು. ಮಡಿಕೇರಿಯಲ್ಲಿ ಮತ್ತೆ ಬಾಯಲ್ಲಿ ದೀರಿಸುವ ದೋಸಾ ಫೆಸ್ಟ್. ಹೌದು, ಮಡಿಕೇರಿಯ ಹೋಟೆಲ್ ದ ಫೋರ್ಟ್ ಮರ್ಕರದಲ್ಲಿ December 15 ಸಂಜೆ 4-7 ಸುಮಾರು 100 ಬಗೆಯ ವೆಜ್ ಅಂಡ್ ನಾನ್ ವೆಜ್ ದೋಸೆಗಳನ್ನು ಸವಿಯುವ ಅವಕಾಶ. ನಿಮ್ಮ ಆಯ್ಕೆಯ ದೋಸೆಯನ್ನು ಸವಿಯಲು ಹಿಂದೆ ಟೇಬಲ್ ಕಾಯ್ದಿರಿಸಿ. ಹೋಟೆಲ್ ದ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್, ಮಡಿಕೇರಿ 08272-22-8866. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಮ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ ಗೆ ಭೇಟಿ ನೀಡಿ. ವಿಜಯನಗರ 4th Street ಔಟರ್ ರಿಂಗ್ ರೋಡ್ ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ಕುಶಾಲನಗರದ ಟಾಪ್ ಕೋ ಜಮ್ಜಮ್ ಜ್ಯುವೆಲರಿಯ ನವೀಕರಣಗೊಂಡ ಮಳಿಗೆಯ ಉದ್ಘಾಟನೆ ಹಾಗೂ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರತಿ ಖರೀದಿಗೂ ಖಚಿತ ಉಡುಗೊರೆ. ಅಲ್ಲದೆ ಪ್ರತಿದಿನ ಲಕ್ಕಿ ಡಿಪ್ ಮೂಲಕ ಒಬ್ಬರನ್ನು ಆಯ್ಕೆ ಮಾಡಿ ಬಂಪರ್ ಬಹುಮಾನ ನೀಡಲಾಗುವುದು. ಟಾಪ್ ಕೋ ಜಮ್ಜಮ್, BM ರೋಡ್, ಕುಶಾಲನಗರ, ಪಿರಿಯಾಪಟ್ಟಣ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಕಂಡಂಗಾಲ ಗ್ರಾಮತ್ರ ಭಾಗ್ಯಂಡ ಸುಬ್ಬಯ್ಯ ಶಂಭು ಇಂದು ಮರಣಪಟ್ಟಿತ್ತು. 67 ವಯತ್ರ ಭಾಗ್ಯಂಡ ಸುಬ್ಬಯ್ಯ ಶಂಭು ಐಂಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 2:30 ಸ್ವಂತ ಮನೆಯಲ್ಲಿ ನಡಪ. ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರ ನಿವಾಸಿ ಪೊಕ್ಕುಳಂಡ್ರ ದಿವಂಗತ ಅಪ್ಪಚ್ಚವರ ಮಗ ಗಣೇಶ್ ಗಣಿ ಇಂದು ನಿಧನರಾದರು. 72 ವರ್ಷ ಪ್ರಾಯದ ಪೊಕ್ಕುಳಂಡ್ರ ಗಣೇಶ್ ಗಣಿ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ದಂಡಾರ್ಥ 20-23 ಸಾಲಕ್ಕೂ ಒತ್ತನೆಕ್ಕೆ ಕನಿಷ್ಠ ಬೆಂಬಲ ಕ್ರಯತ್ತು. ರೈತಂಗಡೆಂಜ ನೆಲ್ಲುಪಿಂಜ ರಾಗಿನ ಸರ್ಕಾರ ಖರೀದಿ ಮಾಡುವ ಯೋಜನೆಗೆ ನೋಂದಣಿನ ನಾಳೆಂಜ ಶುರು ಮಾಡುವ ಅಂದು ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟತ್. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡೆಲ್ ಇಂದು ನಡೆದ ಕನಿಷ್ಠ ಬೆಂಬಲ ಕ್ರಯ ಯೋಜನೆಯ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಕೊರವು ಕಾರ್ಯಕ್ಕೆ ವಹಿಸಿದ ತಕ್ಕ ಪರಂದ ಅವು ಜಿಲ್ಲೆಯಲ್ಲೂ ನೆಲ್ಲುಪಿಂಜ ರಾಗಿನ ಖರೀದಿ ಮಾಡುವಕ್ಕೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿನ ಖರೀದಿ ಏಜೆನ್ಸಿ ಆಯಿತು ನೇಮಕ ಮಾಡಿತು. ಕೇಂದ್ರ ಸರ್ಕಾರ ಹತ್ರ ಬೆಂಬಲ ಕ್ರಯತೋಡೆ ನಾಳೆಯಿಂದ ರೈತಂಗಡ ನೋಂದಣಿನ ಶುರು ಮಾಡಿತ್ತು. January 1 March 31 ತನ ನೆಲ್ಲುಪಿಂಜ ರಾಗಿನ ಖರೀದಿ ಮಾಡುವ ಪ್ರಕ್ರಿಯೆ ನಡೆಸುವ ಅಂದು ಮಾಹಿತಿ ಕೊಡ್ತತ್ತು. ಮಿನ್ಯಕ ತಕ್ಕ ಪರಂದ ಅವು ഒരു ബോളകാരനെഞ്ച പ്രതി ക്വിന്റാൽക്ക് 2040 റുപ്യ ത്രനയ്ക്ക് ഗരിഷ്ഠ 40 ക്വിന്റാൽ നെല്ല് പിഞ്ഞ പ്രതി ക്വിന്റാൽക്ക് 3578 റുപ്യ ത്രനയ്ക്ക് ഗരിഷ്ഠ 20 ക്വിന്റാൽ റാഗിന ഖരീദി മാടുവാന്ന് എണ്ണിത്ത് ഫ്രൂട്ട്സ് തന്ത്രാംശത്ത് ഇക്കാക്കലെ നോന്ദണി മാടേണ്ട റൈത്തങ്ങൾക്ക് മടിക്കേരി കുശാൽ നഗര ഗോണിക്കൊപ്പ പിന്നെ സോമർപേട്ട APMCയിൽ നോന്ദണി പ്രക്രിയ നടത്തുവാന്ന് അറിയിച്ചിട്ടത്. മുഖ്യപ്പെട്ടവ ഹാജരിഞ്ച സഭയില് ഈ യോജനയുടെ അടിയിൽ നോന്ദണി പിന്നെ ഖരീദി പ്രക്രിയയിൽ കൃഷിക്കങ്ങൾക്ക് ഏതേ തൊന്തരയാക്കത്തെന്ന് കെച്ചറെടുത്തോവനൊക്കെ അധികാരികൾക്ക് നിർദ്ദേശം കൊടുത്തത്. ജനസാമാന്യങ്ങൾക്ക് ഗുണമട്ടത്ര ആരോഗ്യ സേവന കൊടുപ്പിനിട്ടിൽ രാജ്യ സർക്കാർ നമ്മ ക്ലിനിക് യോജന ശുരു മാടിത്ത് ഇതിന്റെ പ്രയോജനത്തിന് സാർവജനികങ്ങപ്പെടുന്നവനൊക്കെ ശാസക KG ബോപ്പയ്യ എണ്ണിച്ച്. ഈ യോജനയുടെ അടിയിൽ വിരാജപേട്ടര മൊഗരകല്ലിൽ ശുരുവാന്ന് ജില്ലയുടെ ആദ്യ നമ്മ ക്ലിനിക്കുന്ന ബൊൾച്ച കച്ചിടുവാണ മൂലക ഉദ്ഘാടനം മാടിത്ത് തക്കപ്പറന്ത അവു സർക്കാരി പ്രാഥമിക ആരോഗ്യ കേന്ദ്ര പിന്നെ